ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಜ್. ಕಾಂಟ್ಯಾಕ್ಟ್ 02233221601 ಆರ್ ಲಾಗ್ ಆನ್ ಟು www.cancermiraj.com. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಪ್ರಗತಿಪರ ರೈತರಾದ ಚಂದ್ರಶೇಖರ್ ಮಜಗಿ ಅವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ಶರಣಬಸವ ಚೋಳೇನ್. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಒಬ್ಬ ಯಶಸ್ವಿ ರೈತ ಇದ್ದಾರೆ, ಚಂದ್ರಶೇಖರ್ ಮಜಗಿ ಅವರು. ಕಾಯಿಪಲ್ಲೆ ಬೀಜಗಳನ್ನು ಅವರು ತಯಾರು ಮಾಡ್ತಾರೆ. ಅವರು ಸುಮಾರು 35 ಎಕರೆ ಜಮೀನದ ಮುಂಡ್ರಿಗೆ ಹತ್ರ ಕೊರ್ಲಹಳ್ಳಿ, ಗದಗ ಜಿಲ್ಲೆ ಮುಂಡ್ರಿಗೆ ಹತ್ರ ಕೊರ್ಲಹಳ್ಳಿಯಲ್ಲಿ ಇದ್ದಾರೆ ಅವರು. 35 ಎಕರೆ ಒಳಗೆ 25 ಎಕರೆ ಅವರು ಪ್ಲಾಂಟೇಶನ್ ಮಾಡಿದ್ದಾರೆ. ಸೀಡ್ಸ್ ಇಂದ ಅವರು ಅದನ್ನ ಮಾರ್ಕೆಟ್ ಮಾಡಿ ಸಾಕಷ್ಟು ಲಾಭ ಮಾಡ್ಕೋತಾ ಇದ್ದಾರೆ, ಸಾಕಷ್ಟು ರೈತರನ್ನ ಹಚ್ಚಿಕೊಂಡಿದ್ದಾರೆ. ಮುಖ್ಯವಾಗಿ ಇವತ್ತು ನಮ್ಮ ರೈತ ಬಾಂಧವರು ಸ್ವಂತ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಾಗ ಈ ತರ ಬೇರೆ ಬೇರೆ ಈಗ ಫಾರ್ಮಲ್ ಈ ನಾವು ಬೆಳಿತೀವಲ್ಲ ಮುಂಗಾರು ಮತ್ತ ಹಿಂಗಾರು ಬೆಳೆಗಳನ್ನು ಬೆಳಿತೀವಿ, ಮಳೆ ಒಂದು ತೊಂದರೆ ಆದಾಗ ಈ ಬೆಳೆಗಳಿಗೆ ಸಾಕಷ್ಟು ತೊಂದರೆ ಆಗ್ತದ, ಹಾನಿ ಆಗ್ತದ. ಹೀಗಾಗಿ ನಾವು ಯಾವಾಗ ಬೇಕು ಅಂತಂದ್ರೆ ಅವು ಮಳೆ ಆಗೋದಿಲ್ಲ. ಹೀಗಾಗಿ ಮಳೆ ಯಾವಾಗ ಆಗ್ತದ ಅದನ್ನ ನೋಡ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಎಷ್ಟೋ ಸರಿ ಅದು ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ವಿಶೇಷವಾಗಿ ಈ ಬರಗಾಲ ಮತ್ತು ಅತಿವೃಷ್ಟಿ ಸಂದರ್ಭದೊಳಗತ್ತು ನಮ್ಮ ರೈತ ಬಾಂಧವರು ಸಾಕಷ್ಟು ಕಷ್ಟಪಡ್ತಾರೆ. ಈ ನಿಟ್ಟಿನೊಳಗೆ ಚಂದ್ರಶೇಖರ್ ಮಜಗಿ ಅವರು ಒಂದು ಮಾದರಿ ರೈತರಾಗಿದ್ದಾರೆ. ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಗಂತೂ ಬಿತ್ತನೆ ಕಾಲ, ಬೀಜಗಳ ಅವಶ್ಯಕತೆ ಎಲ್ಲರಿಗೂ ಅದ. ವಿಶೇಷವಾಗಿ ಕಾಯಿಪಲ್ಲೆ ಅನ್ನೋದು ನಿತ್ಯ ಹರಿದ್ವಾರಣ, ಯಾವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಕಾಯಿಪಲ್ಲೆ ಬೇಕು. ಆ ನಿಟ್ಟಿನೊಳಗ ಆ ಕಾಯಿಪಲ್ಲೆ ಬೀಜಗಳನ್ನ ಅವರು ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಅದರಲ್ಲಿ ಸಾಕಷ್ಟು ಲಾಭ ಅನ್ಕೊಂಡು ಅದನ್ನ ಶುರು ಮಾಡಿದವರು, ಸಾಕಷ್ಟು ರೈತರಿಗೆ ಸಹಾಯ ಮಾಡಿದ್ದಾರೆ. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಚಂದ್ರಶೇಖರ್ ಮಜಗಿ ಅವ್ರನ್ನ ಸ್ವಾಗತ ಮಾಡ್ತಾ ಇದೀವಿ. ನಮಸ್ಕಾರ ಚಂದ್ರಶೇಖರ್ ಮಜಗಿ ಅವರೇ, ನಿಮಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ರೈತ ಬಾಂಧವರಿಗೆ ನಿಮ್ಮನ್ನ ಪರಿಚಯ ಮಾಡ್ಕೊಡಲ್ಲ, ನೀವು ಹೇಗೆ ಒಬ್ಬ ಯಶಸ್ವಿ ರೈತ ಆಗಿದ್ದೀರಿ? ನಾವು 25 ಎಕರೆ ಜಮೀನಲ್ಲಿ ನಾವು ಸೀಡ್ಸ್ ಬೆಳೀತಾ ಇದ್ದೀವಿ. ಒಂದು 5 ಎಕರೆ ಜಮೀನಲ್ಲಿ ಹಾಗಲಕಾಯಿ, 8 ಎಕರೆ ಜಮೀನಲ್ಲಿ ಕುಂಬಳ, 6 ಎಕರೆ ಜಮೀನಲ್ಲಿ ಸೌಸೆ, 10 ಎಕರೆ ಜಮೀನಲ್ಲಿ ಒಂದು ಸೀಡ್ಸ್ ನಾವು ಬೆಳೀತಾ ಇದ್ದೀವಿ. ಇದು ಉತ್ತಮವಾದ ಬೆಳೆ ಆಗಿದ್ದರಿಂದ ಇದು ನಮ್ಮ ರಾಜ್ಯದ ಅಷ್ಟೇ ಅಲ್ಲ, ಹೊರ ರಾಜ್ಯದಲ್ಲಿ ಕೂಡ ನಾವು ನಮಗೆ ಉತ್ತಮವಾದ ಸ್ಪಂದನೆ ಕೂಡ ಸಿಕ್ಕಿದೆ. ಸಾಮಾನ್ಯವಾಗಿ ನೀವು ಇರುವಂತಹ ಮುಂಡ್ರಿಗಿ ಭಾಗ ಏನಿದೆಲ್ಲ ಅದು ಸಾಕಷ್ಟು ಮಳೆ ಆಗದೆ ಇರುವಂತ ಪ್ರದೇಶ. ಇವತ್ತು ಸಾಕಷ್ಟು ರೈತ ಬಾಂಧವರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿ ವರ್ಷಕ್ಕೆ ಅವ್ರಿಗೆ ಬೇಕಾದಂತಹ ವರಮಾನ ಬರೋದಿಲ್ಲ. ಸೊ ಬರೋದಿಲ್ಲ ಅಂತಂದಾಗ ಎಷ್ಟೋ ಸಾರಿ ಅವರು ಬೇರೆ ಬೇರೆ ಕಸಬುಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ, ಮತ್ತೆ ಸಾಕಷ್ಟು ಆಳು ಕಾಳಿನ ಸಮಸ್ಯೆಯನ್ನು ಎದುರಿಸ್ತಾರೆ. ಯಾಕಂದ್ರೆ ಆಳು ಕಾಳಿಗೆ ಕೊಡ್ಲಿಕ್ಕೆ ಅವರಿಗೆ ಬಂಡವಾಳ ಕೊರತೆ ಇರ್ತದೆ. ಹೀಗಾಗಿ ಅವರು ಪೈರನ್ನ ಬೆಳೆಯಲಿಕ್ಕೆ ತುಂಬಾ ಕಷ್ಟಪಡ್ತಾರೆ. ಒಟ್ಟಾರೆ ರೈತ ಬಾಂಧವರು ಯಾವ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ತಾವು ನೋಡಿದಂಗೆ ಹೇಳ್ಬೋದಾ? ಇಲ್ಲಿ ನಾವು ಮಿಶ್ರ ಬೆಳೆಗಳನ್ನು ಬೆಳಿಬೇಕಾಗುತ್ತೆ ಸರ್. ಇವತ್ತು ಒಂದ್ ಕಡೆ ಕೃಷಿಯಲ್ಲಿ ಅನುಭವರು ಅಂತ ಹೇಳ್ತಾರೆ, ಏಕ ಬೆಳೆ ಪದ್ಧತಿ ಮಾರಕ, ಬಹು ಬೆಳೆ ಪದ್ಧತಿ ಪೂರಕ ಅಂತ ಹೇಳ್ತಾರೆ. ಯಾಕಂದ್ರೆ ಇವತ್ತು ಒಂದ್ ಬೆಳೆ ನಮ್ಗೆ ಕೈ ಕೊಟ್ರೆ ಇನ್ನೊಂದ್ ಬೆಳೆ ನಮ್ಗೆ ಕೈ ಹಿಡಿದಿರಬೇಕು. ನಿರಂತರವಾಗಿ ಆದಾಯ ಬರ್ತಾ ಇದ್ರೆ ರೈತ ಯಾವತ್ತು ಸೋಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಇಲ್ಲಿ ವಿಧ ವಿಧ ಬೆಳೆಯನ್ನು ಬೆಳೀತಾ ಇದ್ರೆ ನಮ್ಗೆ ಸಾಕಷ್ಟು ಅನುಕೂಲಗಳ ಆಗುತ್ತೆ, ರೈತ ಏನಾದ್ರೂ ಒಂದು ಸಾಧನೆಯನ್ನು ಮಾಡ್ಲಿಕ್ಕೆ ದಾರಿ ಆಗುತ್ತೆ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಹೊರಭೂಮಿ ಇರುವುದರಿಂದ ರೈತರಿಗೆ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸರ್. ಯಾಕಂದ್ರೆ ಇಲ್ಲಿ ಉತ್ತಮವಾದ ಮಾರುಕಟ್ಟೆ ಸಿಗ್ತಾ ಇಲ್ಲ ನಮ್ದು ಇಲ್ಲಿ. ಒಂದೇ ಕಾರಣ ಹೇಳ್ಬೇಕಂದ್ರೆ ಉತ್ತಮವಾದ ಮಾರುಕಟ್ಟೆ ಸಿಕ್ಕಿದ್ರೆ ರೈತರು ಬಹಳಷ್ಟು ಬೆಳೆಗಳನ್ನ ವಿಧ ವಿಧವಾದ ಬೆಳೆಗಳನ್ನ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಮಜಗಿ ಅವರ, ಈಗ ನೀವು ಈ ಸೀಡ್ಸ್ ಉತ್ಪಾದನೆ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡದ್ದು ಯಾವಾಗ, ಯಾಕೆ ಈ ಕಾಯಿಪಲ್ಲೆ ಸೀರೀಸ್ ಗಳನ್ನೇ ಬೆಳಿಬೇಕು ಅಂತ ಹೇಳಿ ನೀವು ವಿಚಾರ ಮಾಡಿದ್ರಿ, ಇದ್ರ ಬಗ್ಗೆ ಯಾವ ಶುರು ಮಾಡಿದ್ರಿ ಅದೆಲ್ಲ ಹೇಳ್ಬೋದಾ? ಯಾಕಂದ್ರೆ ನಮ್ದು ಮೂಲಕ ಕೃಷಿ ಕುಟುಂಬ ಸರ್. ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಅಮ್ಮನ ಕಾಲದಿಂದ ಕೃಷಿ ಕುಟುಂಬ ಆಗಿದ್ರೆ ನಾವು 20 ವರ್ಷದಿಂದ ನಾವು ಈ ಒಂದು ಸೀಡ್ಸ್ ಅಂತ ಒಂದು ಬೆಳೆಗಳನ್ನ ಬೆಳಿತಾ ಇದ್ದೀವಿ ಸರ್. ಇವಾಗ ಅದಕ್ಕೆಲ್ಲ ಮಾಡಿ ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದ ಸಹಕಾರ ನಮ್ಗೆ ಬಹಳಷ್ಟು ಇದೆ ಸರ್. ಇಲ್ಲಿ ನಾವು 20 ವರ್ಷದಿಂದ ಈ ಒಂದು ವೆಜಿಟೇಬಲ್ ಸೀಡ್ಸ್ ಅನ್ನೋ ಬೀಜವನ್ನು ಬೆಳಿತಾ ಇದ್ದೀವಿ ಸರ್. ಚಂದ್ರಶೇಖರ್ ಮಜಗಿ ಅವರೇ, ನೀವು ಬೆಳೆಯುವಂತಹ ಒಂದು ಸೀಡ್ಸ್ ಗಳನ್ನ ಯಾರ್ಯಾರು ಮಾರಾಟಕ್ಕೆ ತಗೊಳ್ತಾರೆ? ಯಾಕಂದ್ರೆ ಇವತ್ತು ಸರ್ಕಾರದ ಮಟ್ಟದವರೆಗೂ ಸಾಕಷ್ಟು ಬೀಜಗಳ ಉತ್ಪಾದನೆ ಆಗ್ತದೆ, ರೈತರು ಸರ್ಕಾರ ಮಟ್ಟದೊಳಗೆ ಕೃಷಿ ಅಧಿಕಾರಿಗಳನ್ನು ಭೇಟಿಯಾಗಿ ಬೀಜಗಳನ್ನು ತೆಗೆದುಕೊಳ್ಳುವ ಪರಿಪಾಠ ಇದೆ. ನಿಮಗೆ ಸಾಕಷ್ಟು ಸವಾಲುಗಳು ಬಂದಿರಬಹುದಲ್ಲ ಆರಂಭದಲ್ಲಿ, ಹೇಗೆ ಒಬ್ಬ ಯಶಸ್ವಿ ಬೀಜ ಮಾರಾಟಗಾರರಾಗಿ ನೀವು ರೂಪುಗೊಂಡಿದ್ದೀರಿ ಅದನ್ನ ಹೇಳ್ಬೋದಾ? ಬಹಳಷ್ಟು ನಮ್ಗೆ ಮಾರುಕಟ್ಟೆಯಲ್ಲಿ ಬಹಳಷ್ಟು ತೊಂದರೆ ಆಗಿದೆ ಸರ್. ಮತ್ತು ಬರ್ತಾ ಬರ್ತಾ ನಮ್ಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಒಂದು ಲಾಭ ಸಿಕ್ಕೋದ್ರಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಸರ್. ಇದು ನಮಗೆ ಗದಗ ಮಾರುಕಟ್ಟೆ ಇರ್ಬೋದು, ಹುಬ್ಳಿ ಮಾರುಕಟ್ಟೆ ಇರ್ಬೋದು, ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ನಮ್ಗೆ ಉತ್ತಮವಾದ ಸ್ಪಂದನೆ ನಮ್ಗೆ ಸಿಗ್ತಾ ಇದೆ ಸರ್. ಒಬ್ಬ ನೀವು ಯಶಸ್ವಿ ರೈತರಾಗಿ ಏನು 20 ವರ್ಷದ ಅನುಭವ ಇದೆ ಅಲ್ಲ, ತಂದೆ ತಾಯಿರಿಂದ ನೀವು ಶುರು ಮಾಡಿದ್ರಿ, ಹೆಂಗ್ ಶುರು ಮಾಡಿದ್ರಿ ಅದನ್ನ ಒಂದ್ ಸ್ವಲ್ಪ ವಿವರವಾಗಿ ನಮ್ಗೆ ಹೇಳ್ಬೋದಾ? ಯಾಕಂದ್ರೆ ನೀವು ಹೇಳುವಂತ ಮಾತುಗಳು ಹೊಸದಾಗಿ ಏನಾದ್ರೂ ನಾವು ಬೀಜೋತ್ಪಾದನೆ ಮಾಡಬೇಕು, ಸೀರ್ಸಿಗಳನ್ನು ಬೆಳೆದು ನಾವು ಕೂಡ ಅದ್ರ ಲಾಭ ಗಳಿಸಬೇಕು ಅಂತ ಅನ್ನೋ ರೈತರಿಗೆ ಒಂದು ಮಾರ್ಗದರ್ಶಿ ಆಗೋ ಸಾಧ್ಯತೆ ಇದೆ. ಹಾಗೆ ಒಂದು ಕಥೆ ಮಾಡಿ ಹೇಳ್ಬೋದಾ, ಹೇಗೆ ನೀವು ಶುರು ಮಾಡಿದ್ರಿ, ಏನೇನು ಸವಾಲುಗಳು ಬಂದ್ವು, ಅವನ್ನ ಹೆಂಗ್ ನಿವಾರಿಸ್ಕೊಂಡ್ರಿ ನೀವು? ಮೂಲತಃ ಕೃಷಿ ಕುಟುಂಬ ಆಗಿರೋ ಸರ್, ತಂದೆ ತಾಯಿ ಹಾಕೊಟ್ಟಂತ ಮಾರ್ಗದರ್ಶನ ಇವತ್ತು ಅವ್ರ ಒಂದು ಹಾಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಅವ್ರ ಒಂದು ಬುನಾದಿ ಸರ್. ಅವ್ಗೆ ಇವತ್ತು ನಾನು ಇಲ್ಲಿವರೆಗೂ ಏನಾದ್ರು ಕೃಷಿಯಲ್ಲಿ ಏನೋ ಸಾಧನೆ ಮಾಡಿದ್ನ ಅಂದ್ರೆ ಅವ್ರ ತಂದೆ ತಾಯಿಗೆ ಕಾರಣ ಸರ್. ಇವತ್ತು ಅವರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಸರ್. ಮೊದಲೆಲ್ಲ ನಮ್ಮದು ಒಬ್ಬ ಬರಡು ಭೂಮಿ ಆಗಿರೋ ಏನು ಬೆಳೀತಾ ಇರಲಿಲ್ಲ ಸರ್. ಇವಾಗೆಲ್ಲ ನಮ್ಗೆ ಮುಂದ್ರಿಗೆ ಪಕ್ಕ ಸರಲ್ಲಿ ಬರೋ ಒಂದು ತುಂಗಭದ್ರ ನದಿ ಕೂಡ ಇದೆ ಸರ್. ಅದ ನದಿ ನೀರೇನಂದ್ರೆ ನಾವು ಬಹಳಷ್ಟು ನಮ್ಮ ಅನುಕೂಲ ಆಗಿರೋದ್ರಿಂದ ನಾವು ಬೆಳೆಗಳನ್ನ ಬೆಳಿಲಿಕ್ಕೆ ಅನುಕೂಲ ಆಗಿದೆ ಸರ್. ಇವತ್ತು ಸೀಡ್ಸ್ಗಳನ್ನು ಉತ್ಪಾದನೆ ಮಾಡ್ತೀರಿ, ಈಗ ಬೆಂಡೆ ಬೀಜ ಆಗ್ಲಿ ಅಂದ್ರೆ ಹೀರಿ ಬೀಜ ಆಗ್ಲಿ, ಅಂದ್ರೆ ಈ ತರ ನೀವು ಹೇಗೆ ಆಯ್ಕೆ ಹೆಂಗ್ ಮಾಡ್ಕೋತೀರಿ ಈ ಬೀಜ ಬೆಳಿಬೇಕು ಅಂತೇಳಿ? ಅಂದ್ರೆ ಹೇಗೆ ಡಿಮಾಂಡ್ ಇರುತ್ತೋ ಹಂಗ ಸಪ್ಲೈ ಮಾಡ್ಬೇಕಲ್ಲ, ನಿಮಗೆ ಆ ರೀತಿ ಬೇಡಿಕೆ ಬರ್ತಾ ಹೇಗೆ? ಅಂದ್ರೆ ಇದೇ ಒಂದು ಬೀಜಗಳನ್ನ ಬೆಳಿಬೇಕು ಅಂತೇಳಿ ನೀವು ಹೆಂಗ್ ನಿರ್ಧರಿಸ್ತೀರಿ? ಆಕ್ಚುಲಿ ಸರ್, ನಮ್ಗೆ ಇಲ್ಲಿ ನಮ್ಮ ವಾತಾವರಣ ತಕ್ಕಂಗೆ ಯಾವ್ದು ಜಾಸ್ತಿ ನಮ್ಗೆ ಇಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ನಾವು ಆಯ್ಕೆ ಮಾಡ್ಕೊಂತೀವಿ ಸರ್. ಫಸ್ಟ್ ಅದಕ್ಕಂದ್ರೆ ನಾವು ಯಾವ ಒಂದು ಸ್ಪೀಡ್ ಅನ್ನು ಹಾಕ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡು ಚೆನ್ನಾಗಿ ಬರಬಹುದು ಅಂತೇಳಿ ನಾವು ಒಂದು ಐಡೆಂಟಿಫೈ ಮಾಡಿದಾಗ ನಾವು ಒಂದು ಆಯ್ಕೆಯನ್ನು ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಚಂದ್ರಶೇಖರ ಮಜಿಯವರೇ, ಈಗ ನೀವು ಬೆಳೀತಾ ಇರುವಂತಹ ಈ ಬೀಜಗಳಿಗೆ ಅಂದ್ರೆ ಒಂದು ಸಾಕಷ್ಟು 25 ಎಕರೆ ಒಳಗೆ ನೀವು ಜಾಗ ಮಾಡ್ಕೊಂಡಿದ್ದೀರಿ, ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಆದ್ರೂ ಕೂಡ ಈಗ ಸಾಮಾನ್ಯ ಪೀಕ್ ಬೆಳೆದಕ್ಕಿಂತ ಬೀಜಗಳನ್ನು ಬೆಳೆದು ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೂಡಿರುವಂತದ್ದು ಮತ್ತೆ ಸವಾಲುಗಳು ಬರ್ತದೆ. ಯಾವ ರೀತಿ ಸವಾಲುಗಳು ಬರೋ ಸಾಧ್ಯತೆ ಇದೆ? ಹೇಗೆ ಅಂದ್ರೆ ಒಂದು ಬೀಜ ಉತ್ಪಾದನೆ ಮಾಡಬೇಕು, ಸೀಡ್ಸ್ ಅನ್ನ ಮಾಡಿ ನಾವು ಹೆಚ್ಚಿನ ಲಾಭ ಗಳಿಸಬೇಕು ಅಂತಂದಾಗ ಬರೋ ಸವಾಲುಗಳಿಗೆ ನಾವು ಒಡ್ಕೋಬೇಕಲ್ಲ, ಯಾವ ರೀತಿ ಸವಾಲುಗಳು ಬರ್ತವು ಚಂದ್ರಶೇಖರ್ ಅವರೇ? ಇಳುವರಿ ಕಡಿಮೆ ಬರ್ಬೋದು ಸರ್, ಕೆಲವೊಂದೊಂದ್ಸಲ ರೈತರಿಗೆ ಬಹಳಷ್ಟು ಕಷ್ಟ ಕೂಡ ಬರ್ಬೋದು ಸರ್. ಒಂದ್ ಸವಾಲನ್ನು ಎದುರಿಸಿ ನಾವು ಮುಂದಕ್ಕೆ ಹೋಗ್ಬೇಕಂದ್ರೆ ನಮ್ಗೆ ಆತ್ಮಧೈರ್ಯ ಅನ್ನೋದು ಬಹಳ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ ಸರ್. ಯಾಕಂದ್ರೆ ಒಂದೊಂದ್ಸರಿ ನಾವು ಕೆಲವೊಂದು ಬೆಳೆ ಕೈ ಕೊಟ್ಟಾಗ ನಾವು ಹೆದರ್ಬೋದು ಸರ್. ಬೇರೆ ಬೇರೆ ಒಂದು ಬೆಳೆಯನ್ನ ಬೆಳೀಲಿಕ್ಕೆ ನಮ್ಗೆ ಒಂದು ಅನುಕೂಲ ಆದಾಗ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆ ಅನ್ನೋ ಮತ ನಾವು ಈ ಮಾತು ಹೇಳಕ್ ಇಷ್ಟಪಡ್ತೀವಿ. ಸಾಮಾನ್ಯವಾಗಿ ಈಗ ಬೀಜಗಳನ್ನು ಬೆಳಿಬೇಕಾದ್ರೆ ಸೀಡ್ಸ್ ಬೆಳಿಬೇಕು ಅಂತಂದಾಗ ಕೆಲವೊಂದು ಗೊಬ್ಬರ ಉಪಯೋಗ ಮಾಡ್ಬೇಕಾಗ್ತದೆ, ಸಾಕಷ್ಟು ಔಷಧಿಗಳನ್ನ ಸಿಂಪಡಿಸಬೇಕಾಗ್ತದೆ. ಹೇಗೆ ನೀವು ಯಾವ ರೀತಿ ನಿಮ್ಮ ಬೆಳೆಗಳನ್ನ ಸೀಡ್ಸ್ ಅನ್ನ ನಿರ್ವಹಣೆ ಮಾಡ್ತೀರಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬಹುದಾ? ಸ್ಟಾರ್ಟಿಂಗ್ ಬೀಜೋಪಚಾರ ಮಾಡ್ತೀವಿ ಸರ್. ನಾವು ಗೊಬ್ಬರವನ್ನು ಉಪಯೋಗ ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರ ಆಯ್ತು ಇಲ್ಲ ಜಿಪ್ಸಮ್ ಬೇರೆ ಇವನ್ನೆಲ್ಲ ನಾವು ಯೂಸ್ ಮಾಡ್ತೀವಿ ಸರ್. ಬೆಳೆಗೆ ತಕ್ಕಂತ ಫರ್ಟಿಲೈಸರ್ ಯೂಸ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂತೀವಿ ಸರ್. ಈಗ ನೀವು ಸೀಡ್ಸ್ ಅನ್ನ ಉತ್ಪಾದನೆ ಮಾಡ್ತೀರಿ, 25 ಎಕರೆ ಒಳಗೆ ಮಾಡ್ತಾ ಇದ್ದೀರಿ, ಈಗ ನಿಮಗೆ ಯಾರು ಯಾರಿಗೆ ನೀವು ಈ ನಿಮ್ಮ ಬೀಜಗಳನ್ನ ಮಾರುಕಟ್ಟೆ ಮಾಡ್ತೀರಿ, ಹೇಗೆ ಮಾರುಕಟ್ಟೆ ಮಾಡ್ತಾ ಇದ್ರಿ? ಯಾಕಂದ್ರೆ ಯಶಸ್ವಿ ಆಗ್ಬೇಕು ಅಂದ್ರೆ ಕೊನೆ ಎಂಡ್ ಪ್ರಾಡಕ್ಟ್ ಏನಿದೆಲ್ಲ ಬರೋ ಲಾಭನೇ ನಮಗೆ ಮುಂದೆ ಉತ್ಸಾಹ ನೀಡ್ತದೆ. ಹಾಗೆ ಲಾಭಗಳನ್ನು ಮಾಡ್ಕೊಳ್ಳೋ ದೃಷ್ಟಿಯಿಂದ ನೀವು ಹೇಗೆ ನಿಮ್ಮ ಬೆಳೆದಂತ ಬೀಜಗಳನ್ನ ಮಾರಾಟ ಮಾಡ್ತೀರಿ, ಅದ್ರ ಬಗ್ಗೆ ವಿಸ್ತೃತವಾಗಿ ತಿಳಿಸಬಹುದಾ? ಕಮ್ಯುನಿಟಿ ಟೈಪ್ ಆಗಿರ್ತೀವಿ ಸರ್. ಅವರಿಗೆ ನಾವು ಬೆಳೆದಂತ ಬೆಳೆಗಳನ್ನ ನಾವು ಔಟ್ ಆಫ್ ಒಂದು ಬೇರೆ ರಾಜ್ಯಗಳಿಗೆ ನಾವು ಕಳಿಸ್ತಾ ಇದ್ದೀವಿ ಸರ್. ಅವ್ರು ನಮ್ಗೆ ಇಷ್ಟು ಕಳಿಸಂತಂದ್ರೆ ನಮ್ಗೆ ಹೇಳಿ ನಮ್ಗೆ ಅವರು ಮೊದಲೇ ನಮ್ಗೆ ಅದು ಕೊಟ್ಟಿರ್ತಾರೆ ಸರ್. ಬೆಳೆದಂತ ಬೆಳೆಗಳನ್ನ ನಾವು ಹೊರ ರಾಜ್ಯಗಳಲ್ಲಿ ನಾವು ಉತ್ತಮವಾದ ಮಾರುಕಟ್ಟೆ ಸಿಗುತ್ತೆ ಸರ್. ನಮ್ಗೆ ನಾವು ಮೊದಲೇ ಅವರಿಂದ ನಾವು ಕಂಪ್ನಿಯಿಂದ ಟಯರ್ಸ್ ಆಗಿರ್ತೀವಿ ಸರ್. ಇಷ್ಟು ಕಳಿಸ್ಬೇಕಂತ ಹೇಳಿ ನಮ್ಗೆ ಅವರು ಆರ್ಡರ್ ಕೊಟ್ಟಿರ್ತಾರೆ ಸರ್. ಅವರು ಅವ್ರ ಪ್ರಕಾರ ನಾವು ಮಾರುಕಟ್ಟೆ ಕಳಿಸ್ತೀವಿ ಸರ್. ಚಂದ್ರಶೇಖರ್ ಮಜಿ ಅವರೇ, ಈಗ ನೀವು ಒಬ್ಬ ಯುವ ರೈತರಾಗಿದ್ದೀರಿ, ಅಂದ್ರೆ ತಂದೆ ತಾಯಿಯರ ಮಾರ್ಗದರ್ಶನ ತೆಗೆದುಕೊಂಡಿದ್ದೀರಿ. ಸಾಕಷ್ಟು ಜನ ಇವತ್ತು ಸ್ವಂತ ಉದ್ಯಮ ಮಾಡ್ಲಿಕ್ಕೆ ಹರಸಾಸ ಪಡ್ತಾರೆ. ವಿಶೇಷವಾಗಿ ಈ ಕೃಷಿಯಲ್ಲಿ ಸಾಕಷ್ಟು ಸವಾಲುಗಳಿದೆ, ಎಷ್ಟೋ ನಮಗೆ ಮಾಹಿತಿ ಇದೆ ಅಂದ್ರೂ ಕೂಡ ಅಲ್ಲಿ ಉತ್ಸಾಹದ ಕೊರತೆ ಇದೆ. ಹೀಗಾಗಿ ಹೇಗೆ ನೀವು ಆರಂಭದೊಳಗೆ ಈ ಒಂದು ಕೆಲಸ ಮಾಡ್ಬೇಕಂತಂದಾಗ ಹೇಗೆ ಸವಾಲುಗಳನ್ನು ಎದುರಿಸಿದ್ರಿ, ಅವನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ರಿ? ಮೊದಲೆಲ್ಲ ಬಹಳಷ್ಟು ಕಷ್ಟಪಟ್ಟಿರ್ತಾರೆ, ಬೆಳೆ ಒಳ್ಳೆ ಏನು ಬೆಳೆಗಳೆಲ್ಲ ಬೆಳೀತಾ ಇರ್ಲಿಲ್ಲ. ಬಟ್ ಅದನ್ನ ಭೂಮಿಯನ್ನು ಹದವಾಗಿ ಮಾಡ್ಕೊಂತ ಬಂದಾಗ ತಂದೆ ತಾಯಿ ಇವತ್ತು ಅವರ ಹೇಳಿದಂತ ಮಾರ್ಗದರ್ಶನ ನಾವು ಕೂಡ ಅವ್ರು ಹೇಳಿದಂಗೆ ಮಾಡಿದ್ವಿ ಸರ್. ಎಲ್ಲ ಮಾಡಿದಾಗ ನಮ್ಗೆ ಯಾವ ಬೆಳೆಯನ್ನು ಯಾವ ರೀತಿ ಬೆಳಿಬೇಕಂತ ಹೇಳಿ ನಮ್ಗೆ ಗೊತ್ತಾದಾಗ ನಾವು ಈ ಒಂದು ಬೆಳೆ ಭೂಮಿಲಿ ಬೆಳೆಯನ್ನ ಬೆಳಿಬಹುದು ಅಂತಂದು ನಮ್ಗೆ ಗೊತ್ತಾಯ್ತು ಸರ್. ಅದರಿಂದ ಯಾವ ಬೆಳೆಯನ್ನು ಬೆಳೆದ್ರೆ ಏನಾಗುತ್ತೆ ಅನ್ನೋ ಒಂದು ಐಡಿಯಾ ನಮ್ಗೆ ಸಿಕ್ತು. ಅದರಿಂದ ಯಾವ ಬೆಳೆಗಳನ್ನು ಬೆಳಿಬೇಕಂತೇಳಿ ನಮ್ಗೆ ಇವಾಗ ಭೂಮಿ ನೋಡಿದ್ರೆ ಗೊತ್ತಾಗ್ತಾ ಸರ್ ಏನ್ ಬೆಳಿಬೇಕು ಏನಿಲ್ಲ ಅಂತೇಳಿ. ಈಗ ಬೆಳಿತಾ ಇದ್ರಲ್ಲ ಚಂದ್ರಶೇಖರ್ ಮಜ್ಜಿಗೆ ಅವರೇ, ಯಾವ ಬೀಜಗಳನ್ನ ಬೆಳೆದ್ರೆ ಹೆಚ್ಚು ಲಾಭ ಅಂತ ಅನಿಸದ ನಿಮಗೆ? ಯಾಕಂದ್ರೆ ಬೆಂಡೆ ಬೀಜ ಕಾಯಿ ಆದಾಗ ಅದು ಬೀಜ ಆಗೋ ಹೊತ್ತಿಗೆ ಕೆಲವು ಮಳೆ ಜೋರಾಗಿ ಬಂದ್ಬಿಟ್ಟರೆ ಅದು ಕೊಳೆಯುವ ಸಾಧ್ಯತೆ ಇರ್ತದೆ. ಅಂದ್ರೆ ಒಂದು ಹೊರಗಿನ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಕೂಡ ನಮಗೆ ಸಮಸ್ಯೆ ಆಗುವ ಸಾಧ್ಯತೆ ಇರ್ತದೆ. ಅಂದ್ರೆ ನಿಮಗೆ ಹೆಚ್ಚು ಲಾಭ ತರುವಂತಹ ಈ ಬೀಜಗಳು ಯಾವ್ಯಾವು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಹಾಗಲ್ಕಾಯಿ ಹೆಚ್ಚು ಲಾಭ ಅಂತ ತಂದ್ಕೊಳ್ತೀವಿ. ಅದು ಒಂಬತ್ತು ತಿಂಗಳ ಬೆಳೆ ಆಗಿರೋದ್ರಿಂದ ನಮ್ಗೆ ಹೆಚ್ಚಿನ ಲಾಭವನ್ನು ತಂದ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸರ್. ಹೀರೆಕಾಯಿ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಟೊಮೆಟೊ ಇರ್ಬೋದು ಸರ್, ಅಂದ್ರೆ ವಾಟರಿಂಗ್ ಇರ್ಬೋದು, ಕಲ್ಲಂಗಿ ಇರ್ಬೋದು ಸರ್. ಇಲ್ಲಿ ನಮ್ಗೆ ಉತ್ತಮವಾದ ಲಾಭ ಕೂಡ ನಮ್ಗೆ ತಂದ್ಕೊಟ್ಟಿದೆ ಸರ್. ಇಲ್ಲಿ ಈಗ ವಿಶೇಷವಾಗಿ ಒಂದು ಕೃಷಿಯಲ್ಲಿ ನಾವು ಉದ್ಯಮ ಮಾಡಬೇಕು ಅಂತ ಸಾಕಷ್ಟು ಜನ ಮುಂದೆ ಬರ್ತಾ ಇಲ್ಲ. ಇದಕ್ಕೆ ಕಾರಣಗಳೇನು, ಮತ್ತೆ ಕೃಷಿಯೊಳಗ ನಾವು ಏನಾದ್ರೂ ಸಾಧನೆ ಮಾಡಬೇಕು ಅಂತ ಮುಂದೆ ಬರ್ಲಿಕ್ಕೆ ಏನು ಮಾಡಬಹುದು, ವಿವರವಾಗಿ ಮಾಹಿತಿ ಕೊಡ್ಬೋದಾ? ಕೃಷಿ ಅಂದ್ರೆ ಬಹಳಷ್ಟು ಜನ ಇವತ್ತು ಯುವಕರಿಂದ ಸಿಗ್ತಾ ಇದ್ದಾರೆ ಸರ್. ಕೃಷಿಯಲ್ಲಿ ನಾವು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಬಹಳಷ್ಟು ದಾರಿಗಳಿದೆ ಸರ್. ಇಲ್ಲಿ ಯುವ ರೈತರು ವ್ಯವಸ್ಥಿತವಾಗಿ ಕೃಷಿಯನ್ನು ತಡೆದುಕೊಳ್ಬೇಕು ಸರ್. ಯಾಕಂದ್ರೆ ಇವತ್ತು ನನ್ನ ಒಂದು ಅನುಭವದ ಮಾತು ಏನಂದ್ರೆ, ಇವತ್ತು ಮಂದಿ ನಂಬಿಕೆ ಮಾತನಾಡುವ ಶಕ್ತಿ ರೈತನಿಗೆ ಮಾತ್ರ ಕೊಟ್ಟಿರೋದು. ಯಾವುದು ಓದು ಬರಲಿಲ್ಲದ ಏಕೈಕ ವಿಜ್ಞಾನ ಅಂದ್ರೆ ಅದು ರೈತ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯುವ ರೈತರು ವ್ಯವಸ್ಥಿತವಾಗಿ ಕೃಷಿಯಲ್ಲಿ ತೊಡಗಿಕೊಂಡಾಗ ಏನಾದ್ರೂ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬಹುದು ಅಂತಂದೇಳಿ ನನ್ನ ಒಂದು ಅನಿಸಿಕೆ. ತಾವು ಹೇಳೋ ಪ್ರಕಾರ ಒಂದು ಮಾತನಾಡೋ ಕಲೆಯನ್ನು ಬೆಳೆಸ್ಕೊಳ್ಬೇಕು, ಆಮೇಲೆ ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ಚತುರ್ಥಿಯನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ಅಲ್ಲ. ನೀವ್ ಹೆಂಗ್ ಮಾಡಿದ್ರಿ, ಯಾರ್ಯಾರು ಸಹಕಾರ ತಗೊಂಡ್ರಿ ಸರ್ಕಾರದ್ದು? ಸರ್ಕಾರದ್ದು ಕೃಷಿ ಇಲಾಖೆಯಿಂದ ಬಹಳಷ್ಟು ಅನುಕೂಲ ಆಗಿದೆ ಸರ್. ನಮ್ಗೆಲ್ಲ ಬಹಳಷ್ಟು ಎಲ್ಲ ನಮ್ಗೆ ವೆಜಿಟೇಬಲ್ ಬರೋದಕ್ಕೆ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಕೃಷಿ ಇಲಾಖೆ ಡ್ರಿಪ್ ಇರಿಗೇಷನ್ ಇರ್ಬೋದು ಸರ್, ಬೇರೆ ಬೇರೆ ಇಂದ ನಮ್ಗೆ ಬಹಳಷ್ಟು ಅನುಕೂಲ ಆಗಿತ್ತು. ಈಗ ಈ ಹೊಲದೊಳಗ ಈಗ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತೀರ? ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ನೀರಿನ ಉಳಿತಾಯ ಆಗ್ತದೆ, ಮತ್ತೆ ಅದಕ್ಕೆ ಮೇಂಟೆನೆನ್ಸ್ ಬಹಳ ಆಗುದಿಲ್ಲ. ಹೇಗೆ ಡ್ರಿಪ್ ಇರಿಗೇಷನ್ ಹೆಂಗ್ ಮಾಡಿದ್ರಿ? ನಾವು ಮಲ್ಚಿಂಗ್ ಶೀಟ್ ಹಾಕಿ ನಾವು ಕಳೆಯನ್ನು ತಡೆಗಟ್ಟಿ ಸರ್. ಕಳೆ ಒಂದು ಸ್ವಲ್ಪ ಮಿತವಾಗಿ ನೀರು ಬಳಸಿದ್ರೆ ಸ್ವಲ್ಪ ಚೆನ್ನಾಗಿ ಅಂತ ನಮ್ಗೆ ಅನ್ಸುತ್ತೆ. ಮಲ್ಚಿಂಗ್ ಶೀಟ್ ಹಾಕಿ ನಾವು ಡ್ರಿಪ್ ಹಾಕಿ ಇವಾಗ ಮಾಡಿದ್ವಿ ಸರ್. ಪ್ರತಿ ಒಂದು 5 ಎಕರೆದಲ್ಲಿ ಮಾಡಿದ್ವಿ. ಮಲ್ಚಿಂಗ್ ಶೀಟ್ ಹಾಕಿ ನಾವು ಡ್ರಿಪ್ ಹಾಕಿ ಮಾಡಿದ್ವಿ ಸರ್. ಚೆನ್ನಾಗಿದೆ ಸರ್. ಇವಾಗ ಶೀಟ್ ಹಾಕೋದ್ರಿಂದ ಆಗೋ ಲಾಭ ಏನು? ಕಳೆ ಬರಂಗಿಲ್ಲ ಸರ್. ಅಲ್ಲಿಂದ ಸ್ವಲ್ಪ ಉಳಿತಾಯ ಮಾಡಬಹುದು ಸರ್. ಏನಾದ್ರು ಖರ್ಚು ಕಡಿಮೆ ಆಗುತ್ತೆ. ಹೊರಗಡೆ ಸಾಕಷ್ಟು ಜನ ಈಗ ನೈಸರ್ಗಿಕ ಕೃಷಿ ಬಗ್ಗೆ ಮಾತಾಡ್ತಾರ, ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾರ. ಅಂದ್ರೆ ಜಾನುವಾರುಗಳನ್ನ ಸಾಕುವಂತದ್ದು, ಹಸುಗಳನ್ನ ಸಾಕಿ ಅಲ್ಲಿ ಬಂದಿರುವಂತಹ ಹಸುಗಳಿಂದ ನಾವು ಜೈವಿಕ ಗೊಬ್ಬರವನ್ನು ತಯಾರು ಮಾಡುವಂತಹದ್ದು, ಅದರಿಂದ ನಮಗೆ ಅಂದ್ರೆ ಈ ರಾಸಾಯನಿಕಗಳ ಉಪಯೋಗ ಕಡಿಮೆ ಮಾಡಿದಷ್ಟು ಹೆಚ್ಚು ಇಳುವರಿ ಬರ್ತದೆ, ಮತ್ತೆ ಈ ಕೀಟಬಾಧೆ ರೋಗ ಬಾಧೆಯನ್ನ ತಡೆಯಬಹುದು ಅಂತಾರ. ನಿಮ್ಮ ಅನುಭವ ಏನು? ಯಾಕಂದ್ರೆ ಇವತ್ತು ನಾವು ಸಾವಯವನ್ನು ಜಾಸ್ತಿ ನಾವು ಈಗ ಯೂಸ್ ಮಾಡ್ತಾ ಇದ್ದೇವೆ. ಈಗ ನಾವು ಕೆಮಿಕಲ್ ಬಳಸಿ ಕಡಿಮೆ ಮಾಡ್ಬೇಕಾಗುತ್ತೆ ಸರ್. ಕೆಮಿಕಲ್ ಕಡಿಮೆ ಅಂದ್ರೆ ಭೂಮಿ ಏನು ನಮ್ಗೆ ಫಲವತ್ತಾದ ಭೂಮಿ ಉಳಿತಾ ಇದೆ ಸರ್. ಅದಕ್ಕೆ ನಾವು ಸಾವಯವನ್ನು ಬೆಳೀತಾ ಇದ್ರೆ ನಾವೇನಾದ್ರೂ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಜನರಲ್ಲಿ ಹೇಳಕ್ಕೆ ಸರ್. ಹಸುಗಳ ಈ ಗೊಬ್ಬರ ಏನಿದೆ ಅಲ್ಲ, ಅದನ್ನ ಹೆಂಗ್ ನೀವು ಕಲೆಕ್ಟ್ ಮಾಡ್ತೀರಿ, ಮತ್ತೆ ಅಲ್ಲಿಂದ ಬಂದಂತಹ ಒಂದು ಗೊಬ್ಬರವನ್ನ ಹೆಂಗ್ ನೀವು ಸದುಪಯೋಗ ಮಾಡ್ಕೋತೀರಿ? ಸರ್ ಅದನ್ನ ಯೂಸ್ ಮಾಡ್ಕೊಂಡು ನಾವು ಹೊಲಕ್ಕೆಲ್ಲ ಯೂಸ್ ಮಾಡ್ತೀವಿ ಸರ್. ಎಲ್ಲ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡಿದ್ವಿ ಸರ್ ಹೊಲಕ್ಕೆಲ್ಲ ಸಾವಯವ ಅಂತೇಳಿ. ನಂತರ ಅದರಿಂದ ಜೀವಾಮೃತ ನಾವು ತಯಾರು ಮಾಡಿದ್ವಿ ಸರ್. ಅನ್ನೋದ್ರಲ್ಲಿ ಎಲ್ಲ ಅನುಕೂಲ ಆಗಿದೆ ಸರ್. ನಮಗೆಲ್ಲ ಚಂದ್ರಶೇಖರ ಮಜ್ಜಿಗೆ ಅವರೇ, ನಿಮ್ಮ ಹತ್ರ ಸಾಕಷ್ಟು ರೈತರು ಬರ್ತಾರೆ ಮಾರ್ಗದರ್ಶನಕ್ಕಾಗಿ ಬರ್ತಾರೆ, ಆಮೇಲೆ ಸೀಡ್ಸ್ ತಗೊಳಕ್ಕೆ ಬರ್ತಾರೆ. ಅವ್ರಿಗೆ ಏನು ನೀವು ಕಿವಿಮಾತುಗಳು ಹೇಳ್ತೀರಿ, ಏನ್ ಮಾರ್ಗದರ್ಶನ ಮಾಡ್ತೀರಿ ಅವ್ರಿಗೆ? ನಾವು ಒಂದು ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ನಾವಂದ್ರೆ ನಮ್ಮ ಹೊಲದಲ್ಲಿ ಬೆಳೆದಂತ ನೋಡಿಸ್ತಾರೆ ಸರ್. ಅವ್ರ ಕಡೆಯಿಂದ ಕೆಲವೊಂದಿಷ್ಟು ಮಾರ್ಗದರ್ಶನ ನಾವು ತಗೊಂಡಿರ್ತೀವಿ ಸರ್. ನಮ್ಗೆ ಗೊತ್ತಿಲ್ಲದ ಅವ್ರಗಡೆನ ತಗೊಂಡು ಅವರು ನಮ್ಗೆ ಹೇಳ್ತಿರ್ತಾರೆ, ನಾವು ಅವ್ರಿಗೆ ಹೇಳ್ತಿರ್ತೇವೆ ಸರ್. ನಮಗೆ ನಮ್ಗೇನು ನನ್ನೊಂದು ಅನುಭವದ ಮಾತನ್ನ ಅವ್ರಿಗೆ ಹೇಳಿ ನಾವು ಹೇಳಿರ್ತಾರೆ. ಮಜ್ಜಿಗೆ ಅವರೇ ಬಹಳ ಸಂತೋಷ, ನೀವೊಬ್ಬ ಯಶಸ್ವಿ ರೈತರಾಗಿದ್ದೀರಾ. ಒಂದು ಬೇರೆ ಬೇರೆ ಕಾಯಿಪಲ್ಲೆಗಳ ಬೀಜಗಳನ್ನ ನೀವು ನಿಮ್ಮ ಒಂದು ಜಮೀನಿನಲ್ಲಿ ಬೆಳೀತಾ ಇದ್ದೀರಿ, ಸೀಡ್ಗಳನ್ನ ನೀವು ಮಾರಾಟ ಮಾಡಿ, ಯಾಕಂದ್ರೆ ಇವತ್ತು ನಾವು ಕಾಯಿಪಲ್ಲೆ ಮಾರಾಟ ಮಾಡಿ ಬರೋ ಲಾಭಕ್ಕಿಂತ ಕಾಯಿಪಲ್ಲೆಯ ಬೀಜಗಳನ್ನ ತಯಾರು ಮಾಡಿ ಅವುಗಳನ್ನು ಮಾರಾಟ ಮಾಡೋದು ಏನಿದೆಲ್ಲ, ಇದು ತುಂಬಾ ಹೊಸದು, ಲಾಭ ಕೂಡ ಹೆಚ್ಚು. ಈಗ ಈ ಕಾಯಿಪಲ್ಲೆ ಸೀಡ್ ಅನ್ನು ತಯಾರು ಮಾಡ್ಕೊಂಡು ತಂದಾಗ ಈ ಕಾಯಿಪಲ್ಲೆ ಬಂದ ಮೇಲೆ ಅವುಗಳನ್ನ ಒಂದು ಪರಿಪೂರ್ಣ ಒಣಗಿದ ಬೀಜಗಳನ್ನ ತಯಾರು ಮಾಡ್ಬೇಕಲ್ಲ, ಹೇಗೆ ಅಂದ್ರೆ ನೀವು ಯಾವ ಒಂದು ಪರಿಶ್ರಮ ಪಡ್ತೀರಿ, ಯಾವ ಯಾವ ಒಂದು ನಿಮ್ಮ ಹೊಲದಲ್ಲಿ ಬಂದಂತಹ ಪೀಕಿಗೆ ಅದು ಬೀಜಗಳ ಮಾರ್ಪಾಟು ಮಾಡೋ ನಿಟ್ಟಿನೊಳಗ ಏನೇನು ಪ್ರಯತ್ನ ಮಾಡಿ ಅವು ಪರಿಪೂರ್ಣವಾಗಿ ಬೀಜ ಆಗುವಂಗ ನೀವು ಸಿದ್ಧ ಮಾಡ್ತೀರಿ ಅದ್ ಹೇಳ್ಬೋದಾ? ಒಂದು ಎಂಟತ್ತು ಜನ ಲೇಬರ್ ಇರ್ತದ, ಅವನ್ನೆಲ್ಲ ಮೊದ್ಲ ಫ್ರೂಟ್ಸ್ ಇರುತ್ತಲ್ಲ, ಫ್ರೂಟ್ಸ್ ಎಲ್ಲ ಹಣ್ಣೆಲ್ಲ ತೆಗೆದು ಅಲ್ಲಿಂದ ಜೇಡಿ ಇರ್ತಿತ್ತ, ಜೇಡಿ ಹಾಕಿ ಮೇಲೆ ಎಲ್ಲ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಆದ್ಮೇಲೆ ಅದನ್ನ ಬೆಳೆಯಕ ಕೊಟ್ಟಿದ್ರ, ಎರಡನ್ನ ಡ್ರೈ ಆದ್ಮೇಲೆ ಅದು ಬೀಜ ರೆಡಿ ಆಗಿರ್ತ. ಆಮೇಲೆ ನಾವು ಅದನ್ನ ಬೆನ್ನಿ ಬೇಗಲ್ಲಿ ತುಂಬಾ ನಮಗೆ ಅನುಕೂಲ ಆಗುತ್ತೆ. ಯಾವ್ದು ಬೆನ್ನಿ ಬೆನ್ನಿ ಬೇಕು? ಚಂದ್ರಶೇಖರ್ ಮತ್ತಿಯವರ ಯಶಸ್ವಿ ರೈತ ಆಗಿ ಸೀಡ್ಸ್ ಅನ್ನ ತಯಾರು ಮಾಡೋ ನಿಟ್ಟಿನೊಳಗೆ ನೀವು ಯಶಸ್ವಿ ಆಗಿದ್ದೀರಿ. ಹಾಗೆ ನಿಮ್ಮ ಕೆಲಸಗಳು ಹೀಗೆ ಮುಂದುವರಿಲಿ, ಸಾಕಷ್ಟು ರೈತರಿಗೆ ನೀವು ಮಾರ್ಗದರ್ಶಿ ಆಗಿ ನಿಲ್ರಿ. ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಒಂದು ಮಾರುಕಟ್ಟೆಗೆ ನೀವು ಪ್ರಯತ್ನ ಮಾಡಿ, ಬೇರೆ ಬೇರೆ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಿ, ಮತ್ತು ಸಾಕಷ್ಟು ಕೃಷಿ ವಿಜ್ಞಾನಿಗಳ ಒಂದು ಸಹಕಾರ ತೆಗೆದುಕೊಂಡು ಹೊಸ ಹೊಸ ಸೀಡ್ಗಳನ್ನ ತಯಾರು ಮಾಡೋ ನಿಟ್ಟಿನೊಳಗೆ ನೀವು ಪ್ರಯತ್ನ ಮಾಡ್ರಿ ಅಂತ ಇವನ್ನ ಕರೆಸ್ತೀವಿ. ನಮ್ಮ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಏನಾದ್ರು ಹೇಳೋದು? ನನ್ನ ಒಂದು ಅನುಭವದ ಮಾತು ಏನಂದ್ರೆ ಸರ್, ಕೃಷಿಯಲ್ಲಿ ವ್ಯವಸ್ಥಿತವಾಗಿ ತಡ್ಕೊಂಡಾಗ ಏನಾದ್ರೂ ಕೃಷಿಯಲ್ಲಿ ಏನಾದ್ರೂ ನಾವು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಮಾತನ್ನ ಚರ್ಚೆಗೊಳಿಸಿ. ಕೃಷಿಯಲ್ಲಿ ಸಾಕಷ್ಟು ವಿಧಾನಗಳು ಸರ್, ನಾವು ಏನಾದ್ರೂ ಮಾಡ್ಲಿಕ್ಕೆ ಏನಾದ್ರೂ ಸಾಧನೆ ಮಾಡಬಹುದು ಅಂದ್ರೆ ಅದು ಕೃಷಿಯಲ್ಲಿ ಅನ್ನೋ ಮಾತ್ರ ಅನ್ನೋ ಮಾತು ನನಗೆ ಇಷ್ಟಪಡ್ತೀನಿ. ಮನಸ್ಸು ಮಾಡೋದು ಕೃಷಿಯಲ್ಲಿ ನಾವು ಸಾಕಷ್ಟು ಸಾಧನೆಗಳನ್ನ ನಾವು ಯುವ ರೈತರು ಮಾಡಬಹುದು ಅನ್ನೋ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಬಹಳ ಸಂತೋಷ ಚಂದ್ರಶೇಖರ್ ಮಜ್ಜಿಗೆಯವರೇ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಪ್ರಗತಿಪರ ರೈತರಾದ ಚಂದ್ರಶೇಖರ್ ಮಜ್ಜಿಗೆ ಅವರೊಡಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೌಳೇನ್. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಿಮ್ಮ ನೆಚ್ಚಿನ ಆಕಾಶವಾಣಿಯಲ್ಲಿ ನೇರ ಫೋನಿನ ಕಾರ್ಯಕ್ರಮ ಬರುವ ಬುಧವಾರ ಜೂನ್ 22 ಸಂಜೆ 6:50 ಕೃಷಿರಂಗದಲ್ಲಿ. ವಿಷಯ ಯೋಗ ಉತ್ಸಾಹದ ದ್ಯೋತಕ. ಭಾಗವಹಿಸುವ ತಜ್ಞರು: ನಮಸ್ಕಾರ, ನಾನು ಈರಣ್ಣ ಕಡಪ್ನವರ್, ಯೋಗ ಶಿಕ್ಷಕ. 30 ವರ್ಷಗಳಿಂದ ಯೋಗ ಕಲಿಸ್ತಾ ಬಂದಿದ್ದೇನೆ. ರೈತರಿಗೂ ಯೋಗ ಕಲಿಸಬೇಕು ಅಂತೇಳಿ ಆಸೆ. ಆದ್ರೆ ಅವ್ರು ಹೇಳ್ತಾರೆ, ನಮಗ್ ಹೊಲ ಮನೆಯೊಳಗೆ ಬೇಕಾದಷ್ಟು ಕೆಲಸ ಆಕೈತಿ, ಮತ್ತಾಕ ಬೇಕ್ರಿ ಯೋಗ ಅಂತ ಕೇಳ್ತಾರೆ. ನಾವು ಬಲ ಕೈಯನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ, ಉಪಯೋಗಿಸೋದ್ರಿಂದ ಎಡಮಿದುಳು ಚುರುಕಾಗ್ತೈತಿ, ಎಡಗೈಯನ್ನು ಹೆಚ್ಚಾಗಿ ಉಪಯೋಗಿಸುವುದಿಲ್ಲ, ಬಲಮಿದುಳು ಹಾಗೆ ಇರ್ತದೆ. ಅದನ್ನು ಸಹಿತ ಕಾರ್ಯದಲ್ಲಿ ತೊಡಗಿಸ್ಬೇಕು ಅಂತಂದ್ರೆ ಯೋಗ ಮಾಡಬೇಕು. ಮತ್ತೆ ಹೆಣ್ಮಕ್ಳು ಅಷ್ಟೇ, ಮೊದಲೆಲ್ಲ ಬೀಸ್ತಿದ್ರು, ನೀರು ಹೊತ್ತು ತರ್ತಿದ್ರು, ಇಲ್ಲಿ ಬೇಕಾದಷ್ಟು ದೈಹಿಕವಾಗಿ ಚಟುವಟಿಕೆ ನಡೀತಿದ್ದು. ಆದ್ರೆ ಇಲ್ಲಿ ಈಗ ಯಾವುದೇ ಒಂದು ಚಟುವಟಿಕೆ ಇಲ್ಲ, ಅದಕ್ಕೆ ಯೋಗ ಬೇಕಾಗ್ತದೆ. ಅದಕ್ಕೆ ಒಂದು ದಿವಸ ಕುಂತು ಮಾತಾಡೋಣ ಆಕಾಶವಾಣಿ ವತಿಯಿಂದ. ನಿಮ್ಮ ಜೊತೆಗೆ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತೇನೆ. ಕರೆ ಮಾಡಲು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು 2443414 2443415 ಹಾಗೂ 2443416. ಎಸ್ಟಿಡಿ ಕೋಡ್ 0836. ಈಗ ಕೃಷಿ ವಾರ್ತೆ. ವಿವಿಧ ಬೆಳೆಗಳಿಗೆ ಕೊಡಬೇಕಾದಂಥ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ 2 ಅಂಶಗಳನ್ನು ಅವಲಂಬಿಸಿರುತ್ತೆ. ಬೆಳೆ ಉಪಯೋಗಿಸಿಕೊಳ್ಳುವಂಥ ಸಸ್ಯ ಪೋಷಕಾಂಶಗಳ ಪ್ರಮಾಣ, ಇನ್ನೊಂದು ಮಣ್ಣಿನಲ್ಲಿರುವಂಥ ಸಸ್ಯ ಪೋಷಕಾಂಶಗಳ ಮಟ್ಟ ಅಥವಾ ಮಣ್ಣಿನ ಫಲವತ್ತತೆ. ಹೈಬ್ರಿಡ್ ಮತ್ತು ಅಧಿಕ ಇಳುವರಿ ಕೊಡುವಂಥ ಸುಧಾರಿತ ತಳಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳನ್ನು ಬಳಸಿಕೊಳ್ಳುವಂಥ ಸಾಮರ್ಥ್ಯ ಇರುತ್ತೆ. ಸಂಶೋಧನೆಯ ಆಧಾರದ ಮೇಲೆ ವಿವಿಧ ಬೆಳೆಗಳಿಗೆ ಸಾಧಾರಣ ಫಲವತ್ತತೆಯ ಸನ್ನಿವೇಶದಲ್ಲಿ ಕೊಡಬೇಕಾದಂಥ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಿ ಶಿಫಾರಸು ಮಾಡಲಾಗುತ್ತೆ. ಆದರೆ ಈ ಶಿಫಾರಸುಗಳನ್ನು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಬದಲಾವಣೆ ಮಾಡಿಕೊಳ್ಳುವುದು ಅವಶ್ಯಕ. ಮಣ್ಣಿನ ಪರೀಕ್ಷೆ ಮಾಡಿಸದೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದರಿಂದ ಅವಶ್ಯಕತೆಗಿಂತ ಹೆಚ್ಚಿಗೆ ಖರ್ಚು ಮಾಡುವುದರೊಂದಿಗೆ ಭೂಮಿಯ ಗುಣಮಟ್ಟವನ್ನು ಹಾಳು ಮಾಡಲಾಗುತ್ತೆ. ರಾಸಾಯನಿಕ ಗೊಬ್ಬರಗಳ ಬೆಲೆ ಅಧಿಕವಾಗಿರುವಂಥ ಈ ದಿನಗಳಲ್ಲಿ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಅವಶ್ಯವಿದ್ದಷ್ಟು ಗೊಬ್ಬರಗಳನ್ನು ಕೊಡುವುದು ಇಳುವರಿ ಹಾಗೂ ಆರ್ಥಿಕ ದೃಷ್ಟಿಯಿಂದ ಸೂಕ್ತ ಪದ್ಧತಿ. ಮಣ್ಣು ಪರೀಕ್ಷೆಯಿಂದ ಮಣ್ಣಿನಲ್ಲಿರುವಂಥ ಲಘು ಪೋಷಕಾಂಶಗಳಾದ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಸತು, ಮಾಲಿಬ್ಡಿನಮ್, ಬೋರಾನ್ ಇವುಗಳ ಕೊರತೆ ಇದ್ದರೆ ಅವುಗಳನ್ನು ನೀಗಿಸುವಂಥ ಕ್ರಮಗಳನ್ನು ಕೈಗೊಳ್ಳಬಹುದು. ಪ್ರತಿ ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿವೆ. ಅಲ್ಲಿ ಮಣ್ಣು ಪರೀಕ್ಷೆ ಸೌಲಭ್ಯ ಇದೆ. ಶುಲ್ಕ ಪಾವತಿ ಮಾಡಿ ಮಣ್ಣು ಪರೀಕ್ಷೆ ಮಾಡಿಸಬಹುದು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರಗಳು ಹೇಗಿವೆ? ಹಾವೇರಿ ಜಿಲ್ಲೆಯಲ್ಲಿ ರಾಣೆಬೆನ್ನೂರು ತಾಲೂಕು ಹನುಮನಮಟ್ಟಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸೈದಾಪುರ ಫಾರ್ಮ್ನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಹತ್ತಿರ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಹತ್ತಿರ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿರ್ಸಿಯ ಬನವಾಸಿ ರಸ್ತೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಬೆಳಗಾವಿ ಜಿಲ್ಲೆಯ ತುಕ್ಕಾನಟ್ಟಿಯಲ್ಲಿ ಬರ್ಡ್ಸ್ ಸರ್ಕಾರೇತರ ಸಂಸ್ಥೆ ಕೃಷಿ ವಿಜ್ಞಾನ ಕೇಂದ್ರವನ್ನು ನಿರ್ವಹಣೆ ಮಾಡ್ತಾ ಇದೆ. ಮತ್ತು ಕೆಯಲ್ಲಿ ಸರ್ಕಾರೇತರ ಸಂಸ್ಥೆ ಬೈಲಹೊಂಗಲದ ಮತ್ತಿಕೊಪ್ಪದಲ್ಲಿ ಕೃಷಿ ವಿಜ್ಞಾನ ಕೇಂದ್ರವನ್ನು ನಿರ್ವಹಣೆ ಮಾಡ್ತಾ ಇದೆ. ಗದಗ್ ಜಿಲ್ಲೆಯ ಹುಲಕೋಟಿಯಲ್ಲಿ ಕೆಎಚ್ ಪಾಟೀಲ್ ಫೌಂಡೇಶನ್ ಸರ್ಕಾರೇತರ ಸಂಸ್ಥೆ ಕೃಷಿ ವಿಜ್ಞಾನ ಕೇಂದ್ರವನ್ನು ನಿರ್ವಹಿಸುತ್ತಿದೆ. ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಣ್ಣು ಪರೀಕ್ಷಾ ಸೌಲಭ್ಯ ಇರುತ್ತೆ. ಅಲ್ಲದೆ ಕೃಷಿ ಇಲಾಖೆ, ವಿವಿಧ ರಾಸಾಯನಿಕ ಗೊಬ್ಬರಗಳ ಸಂಸ್ಥೆಯವರು ನಿರ್ವಹಿಸುವಂಥ ಮಣ್ಣು ಪರೀಕ್ಷಾ ಕೇಂದ್ರಗಳು ಇರ್ತವೆ. ಆದ್ದರಿಂದ ರೈತರು ಕೃಷಿ ಇಲಾಖೆ ಅಧಿಕಾರಿಗಳನ್ನು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಣ್ಣು ಪರೀಕ್ಷೆ ಮಾಡಿಸಿ ಶಿಫಾರಸ್ಸಿಗೆ ಅನುಗುಣವಾಗಿ ಗೊಬ್ಬರಗಳನ್ನು ಬಳಸಬೇಕು. ಹೆಚ್ಚು ಹೆಚ್ಚಾಗಿ ಸಾವಯವ ಗೊಬ್ಬರಗಳು, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರಗಳನ್ನು ಜಮೀನಿಗೆ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಕಾಯ್ದುಕೊಳ್ಳೋದಲ್ಲದೆ ಬೆಳೆಗಳು ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಳ್ಳೋದಕ್ಕೆ ಅನುಕೂಲವಾಗ್ತದೆ. ಕೃಷಿ ಇಲಾಖೆ ನೀಡುವಂಥ ಮಣ್ಣು ಆರೋಗ್ಯ ಕಾರ್ಡ್ ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ ಪಡ್ಕೊಂಡು ಅದನ್ನು ಕಾಯ್ದಿಟ್ಕೊಳ್ಳುವುದು ಒಳ್ಳೆಯದು. ಕೃಷಿ ವಾರ್ತೆ ಕೇಳಿದಿರಿ. ಈಗ ಗದಗ್ ತಾಲೂಕಿನ ಕುರ್ತಕೋಟಿಯ ವಿರೂಪಾಕ್ಷಪ್ಪ, ಬಸಪ್ಪ, ಗೂರನವರ್ ಹಾಗೂ ಮೇಳದವರಿಂದ ಕೋಲಾಟದ ಪದಗಳು. ಕಾ